ಜಾತಿ ಭೇದ ಸನ ಪರಿಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧು ದುರಿತಾತ್ಯಗ್ನಿ ಕಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮ ಫಲೇಷು ಜುಷ್ಟಾಂ ದುರ್ಗಾಂ ದೇವೀ ಗುಂ ಶರಣಮಹಂ ಪ್ರಪದ್ಯೇ ಸುತರಸಿತರಸೇ ನಮಃ ಸ್ತಿರತಿ ದುರ್ಗಾಣಿ ವಿಶ್ವಾ ಪೃಥ್ವೀ ಬಹುಲಾನ ಪೂರ್ವೀ ಭವಾತೋಕಾಯ ತನಯಾಯ ಶಂಯೋ ವಿಶ್ವಾನಿನೋ ದುರ್ಗ ಜಾತವೇದ ಸಿಂಧುನ್ನ ಧಾವ ದುರಿತಾತಿ ಪರ್ಷಿ ಅಗ್ನೇ ಅತ್ರಿವನ್ ಮನಸಾ ಗೃಣಾನೋ ಸ್ಮಾಕಂ ಬೋಧ್ಯ ಪಿತಾತನು ಗುಂ ಸಹ ಮಾನ ಮುಗ್ರಮಗ್ನಿ ಗುಂ ಹುವೇಮ ಪರಮಾತ್ ಸದಸ್ತಾತ್ ಸನ ಪರಿಷದತಿ